ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಬಾಳೆ ಬೆಳೆ ಬೇಸಾಯದ ಬಗ್ಗೆ ಸಲಹೆಯನ್ನು ನೀಡುತ್ತಾರೆ ತಜ್ಞರಾದ ಕೆಎ ದೇವಯ್ಯ ಅವರು. ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಕೃಷಿಕರು ಬಾಳೆಯನ್ನ ಬೆಳ್ಕೊಳ್ಬಹುದು. ಆ ರೀತಿಯ ಮಣ್ಣು ಮತ್ತು ಹವಾಗುಣ ಇಲ್ಲಿದೆ. ಬಾಳೆಗೆ ವರ್ಷವಿಡಿ ಹದುವಾದ ತೇವ ಇದ್ರೆ ಒಳ್ಳೆದೆ. ತೇವದ ಕೊರತೆಯಲ್ಲೂ ಬದುಕುತ್ತೆ, ಆದರೆ ಬೆಳವಣಿಗೆ ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ಇನ್ನು ಇಳುವರಿ ಮೇಲಿನೂ ಒಣ ವಾತಾವರಣ ಪರಿಣಾಮ ಬೀರುತ್ತೆ. ಬಾಳೆಯಲ್ಲಿ ಹತ್ತಾರು ತಳಿಗಳನ್ನು ನಾವು ಕಾಣಬಹುದು. ಹೂಬಾಳೆ, ಪಚ್ಚಬಾಳೆ, ನೇಂದ್ರಬಾಳೆ, ಗಾಳಿಬಾಳೆ, ಚಂದ್ರಬಾಳೆ, ಹೀಗೆ ವಿಭಿನ್ನವಾದ ತಳಿಗಳನ್ನು ಅಲ್ಲಲ್ಲಿ ರೈತರು ಬೆಳ್ಕೊಂಡಿದ್ದಾರೆ. ಅಪರೂಪದ ಬಾಳೆ ತಳಿಗಳನ್ನು ಕೆಲವೊಬ್ಬರು ಸಂಗ್ರಹಿಸಿಕೊಂಡು ಉಪಯೋಗಿಸ್ಕೊಳ್ತಿದ್ದಾರೆ, ಇತರರಿಗೂ ಕೊಟ್ಟು ಸಂತೋಷ ಕಾಣ್ತಾರೆ. ರೈತ ಬಾಂಧವರೇ, ಕಾಫಿ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಇಲ್ಲವೇ ಅಡಿಕೆ ಹಾಕಿದಾಗ ಈ ಬೆಳೆಗಳೊಂದಿಗೆ ಬಾಳೆಯನ್ನು ಹಾಕೋದಿದೆ. ಬಾಳೆ ಒಂದು ರೀತಿ ಪೋಷಕ ಬೆಳೆ. 2-3-4 ವರ್ಷ ಬೆಳೆದ ಬಳಿಕ ಮುಖ್ಯ ಬೆಳೆಯನ್ನು ಬಿಡ್ತಾರೆ, ಬಾಳೆಯನ್ನು ಅಲ್ಲಲ್ಲಿ ಉಳಿಸ್ಕೊಳ್ತಾರೆ. ಬಾಳೆಯನ್ನು ಹೆಚ್ಚು ಬೆಳಿಲಿಕ್ಕೆ ಬಿಟ್ಟರೆ ಇತರೆ ಬೆಳೆಗೂ ಸಮಸ್ಯೆ ಆಗ್ತದಂತ ಅಂದ್ಕೊಂಡು ನಿಧಾನಕ್ಕೆ ವಿರಳಗೊಳಿಸ್ತಾರೆ. ಬಾಳೆ ಒಂದು ರೀತಿಯಲ್ಲಿ ವರ್ಷದ ಬಹಳಷ್ಟು ತಿಂಗಳುಗಳಲ್ಲಿ ಹಣವನ್ನು ಒದಗಿಸುತ್ತೆ. ಹಣ್ಣನ್ನು ಕೊಡೋದು ಒಂದಾಯಿತು, ಸ್ವಲ್ಪ ಹೆಚ್ಚಿಗೆ ಬೆಳೆದಾಗ ಹಣವನ್ನು ಒದಗಿಸುತ್ತೆ. ಜೊತೆಗೆ ಮಣ್ಣಿನ ಫಲವತ್ತತೆಗೂ ಬಾಳೆ ಪೂರಕವಾದ ಬೆಳೆ. ಬಾಳೆಗೆ ತೇವಾಂಶ, ಗೊಬ್ಬರದ ಪೂರೈಕೆ, ಬಿಸಿಲು, ಹೀಗೆ 4-6 ಸಂಗತಿಗಳು ಬೇಕೇ ಬೇಕು. ನೆರಳು ಹೆಚ್ಚಾದರೆ ಬಾಳೆ ಚೆನ್ನಾಗಿ ಬರೋದಿಲ್ಲ. ಬಿಸಿಲು ಬಯಸುವ ಬೆಳೆ ಇದು. ತೋಟಗಳಲ್ಲಿ 50-60% ನೆರಳಿದ್ರೂ ಬಾಳೆ ಬೆಳವಣಿಗೆ ಆಗುತ್ತೆ, ಗೊನೆಯನ್ನು ಕೊಡುತ್ತೆ. ಆದರೆ ಏಕ ಬೆಳೆಯಾಗಿ ಇತರೆ ಬೆಳೆಗಳೊಂದಿಗೂ ಬಾಳೆಯನ್ನು ಬೆಳೆದಾಗ ಹೆಚ್ಚು ಬೆಳಕು ಬಿದ್ದಷ್ಟು ಬಾಳೆಗೆ ಒಳ್ಳೆಯದೆ. ಬಿಸಿಲು ಉತ್ತಮವಾಗಿ ಬಿದ್ದಾಗ ಬಾಳೆ ಚೆನ್ನಾಗಿ ಬೆಳೀತತೆ, ಮತ್ತೆ ಮರಿಕಂದುಗಳು ಉತ್ತಮವಾಗಿ ಅಭಿವೃದ್ಧಿ ಆಗ್ತವೆ. ರೈತ ಬಾಂಧವರೇ, ಬಾಳೆಯನ್ನು ಹತ್ತತ್ರ ಹಾಕಿದರೆ ಗಿಡಗಳು ಮೊದಲು ಚೆನ್ನಾಗಿ ಕಾಣಬಹುದು, ಆದರೆ ಬೆಳೆದಂಗೆಲ್ಲ ನಿಮಗೆ ಗೊನೆಗಳ ಗಾತ್ರ, ತೂಕ ಮತ್ತು ಇತರೆ ಅಂಶಗಳಲ್ಲಿ ತೊಂದರೆಗಳಾಗ್ತವೆ. ಹಾಗಾಗಿ ಸೂಕ್ತವಾದ ಅಂತರವನ್ನು ಇಟ್ಟುಕೊಂಡು ಬಾಳೆಯನ್ನು ಬೆಳೆದುಕೊಳ್ಳೋದು ಒಳ್ಳೆಯದು. ದೂರ ದೂರ ಇದ್ರೂ ತಪ್ಪೇನಿಲ್ಲ. ತೀರಾ ಸಮೀಪದಲ್ಲಿ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಇಳುವರಿ ಸಿಗ್ಲಿಕ್ಕಿಲ್ಲ, ಅಥವಾ ಎಷ್ಟೋ ಕಡೆಗೆ ತುಂಬಾ ಒತ್ತತ್ತಾಗಿ ಬೆಳೆದ್ಕೊಂಡು ಸುಮ್ಮನೆ ಗಿಡಗಳನ್ನು ಬೆಳೆಸಿ ಆಮೇಲೆ ಪರಿತಪಿಸಿಕೊಂಡಿರೋದಿದೆ. ಬಾಳೆ ಕುರಿತಂತೆ ಕೊಡಗು ಜಿಲ್ಲೆಯಲ್ಲಿ ಯಾವ್ಯಾವ ತಳಿಗಳನ್ನು ರೈತರು ಬೆಳ್ಕೊಳ್ತಿದ್ದಾರೆ, ಬೆಳ್ಕೊಳ್ಳಿಕ್ಕೆ ಅವಕಾಶಗಳಿದ್ದವು ಅನ್ನೋದ್ರ ಬಗ್ಗೆ ಇವತ್ತು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಕೆಎ ದೇವಯ್ಯ ಅವರು ಸಲಹೆಗಳನ್ನ ನೀಡುತ್ತಿದ್ದಾರೆ. ಕೊಡಗಿನಲ್ಲಿ ಬೆಳೀತಿರುವಂತ ತಳಿಗಳೆಂದ್ರೆ ನೇಂದ್ರನ್, ಅದು ಬಿಟ್ರೆ ರೋಬಸ್ಟ ಬಾಳೆ, ಅದರಲ್ಲಿ ಮುಖ್ಯವಾಗಿ ಗ್ರ್ಯಾಂಡ್ ನೇನ್ ಅಂತ ಒಂದು ತಳಿ ಉಂಟು, ಅದನ್ನ ಬೆಳೆಯಲಾಗ್ತಾ ಇದೆ. ಹಾಗೆ ಏಲಕ್ಕಿ ಬಾಳೆ ಅಥವಾ ಈ ಹೂ ಬಾಳೆಯನ್ನ ಇಲ್ಲಿ ಮುಖ್ಯವಾಗಿ ಬೆಳೀತಾ ಇದ್ದಾರೆ. ಬಾಳೆ ಬೇಸಾಯವನ್ನು ತೆಗೆದುಕೊಳ್ಳಲು ಇಚ್ಛಿಸುವಂತ ರೈತರು ಬಾಳೆ ಬೆಳೆಯನ್ನು ಪ್ರಾರಂಭ ಮಾಡುವ ಮೊದಲು ಕೆಲವೊಂದು ಅಂಶವನ್ನು ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಮಾರುಕಟ್ಟೆ, ಅವರು ಯಾವ ಮಾರುಕಟ್ಟೆಯಲ್ಲಿ ತಮ್ಮ ಬಾಳೆಯನ್ನು ಮಾರಲು ಇಚ್ಛೆ ಪಡ್ತಾರೆ ಅದನ್ನ ಮೊದಲು ಅವರು ಯೋಚನೆ ಮಾಡಬೇಕಾಗ್ತದೆ. ಉದಾಹರಣೆಗೆ ನೇಂದ್ರನ್ ತಳಿಯನ್ನ ಬೆಳೆಯೋದಾದ್ರೆ ಅದನ್ನ ಕೇರಳದ ಮಾರ್ಕೆಟ್ಗೆ ನಾವು ಕಳಿಸಬೇಕಾಗ್ತದೆ. ಹಾಗೆಯೇ ಮೈಸೂರು ಕಡೆ ನಮ್ಮ ಬಾಳೆಯ ಬೆಳೆಯನ್ನ ಮಾರುಕಟ್ಟೆ ಮಾಡೋಗಿದ್ರೆ ಸಾಧಾರಣವಾಗಿ ಹೂ ಬಾಳೆ ಅಥವಾ ಏಲಕ್ಕಿ ಬಾಳೆ ಅಂತ ಏನ್ ಹೇಳ್ತೀವಿ ಅದನ್ನ ಬೆಳಿಬೇಕಾಗ್ತದೆ, ಇಲ್ಲವೇ ರೋಬಸ್ಟ ಬಾಳೆಯನ್ನ ನಾವು ಬೆಳಿಬೇಕಾಗ್ತದೆ. ಇದೊಂದು ಅಂಶವನ್ನು ನಾವು ಮುಖ್ಯ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಹಾಗೇನೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಕೆಲವೊಂದು ಹಬ್ಬ ಹರಿದಿನಗಳ ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಬಾಳೆಯನ್ನ ನಾಟಿ ಮಾಡುವಂತದ್ದು. ಅದರಲ್ಲೂ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಹೆಚ್ಚು ಕಡಿಮೆ ನೇಂದ್ರನ್ ಬಾಳೆಗೆ ಹೆಚ್ಚಿನ ಒಂದು ರೇಟ್ ಬರುವಂತದ್ದು ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದ್ರೆ ಓಣಂಗೆ ಕೋಯಿನ್ಸೈಡ್ ಆಗಿ ಸಾಧಾರಣವಾಗಿ ಒಂದು ರೇಟ್ ಹೆಚ್ಚಿಗೆ ಬರ್ತಾ ಇರ್ತದೆ. ಆ ಸಮಯದಲ್ಲಿ ಒಂದು ಅಂದಾಜು ಕೆಜಿಗೆ 40 ರೂಪಾಯಿಯಷ್ಟು ಬಂದಿದ್ದುಂಟು. ಹಾಗೇನೆ ಏಲಕ್ಕಿ ಬಾಳೆಗೆ ಸಾಧಾರಣವಾಗಿ ದಸರಾ ಹಬ್ಬದ ಸಮಯದಲ್ಲಿ ಹೆಚ್ಚಿನ ಒಂದು ಬೆಲೆ ಬರುವುದುಂಟು. ಇಂತಹ ಒಂದು ಹಬ್ಬ ಅಥವಾ ಹರಿದಿನಗಳನ್ನ ನಾವು ಕೋಯಿನ್ಸೈಡ್ ಮಾಡಿಕೊಂಡು ಅದನ್ನ ಬೆಳೆದಿದ್ದೆ ಆದಲ್ಲಿ ನಾವು ಬಾಳೆ ಬೇಸಾಯದಲ್ಲಿ ಹೆಚ್ಚಿನ ಒಂದು ಲಾಭವನ್ನ ಪಡಿಬಹುದು. ಇನ್ನೊಂದು ರೈತರು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಏನಂತಂದ್ರೆ ನೀರು. ಬಾಳೆ ಬೆಳೆಯುವಾಗ ಬೇಸಿಗೆ ಕಾಲದಲ್ಲಿ ಅದಕ್ಕೆ ಹೆಚ್ಚಿಗೆ ನೀರು ಬೇಕಾಗ್ತದೆ. ನೀರಿನ ವ್ಯವಸ್ಥೆ ಇಲ್ಲದಿದ್ದಲ್ಲಿ ಕಮರ್ಷಿಯಲ್ ಕ್ರಾಪ್ ಆಗಿ ಬಾಳೆಯನ್ನ ಬೆಳೆಯುವಂತ ಯೋಜನೆಯನ್ನ ನಮ್ಮ ರೈತರು ಕೈ ಬಿಡಬೇಕಾಗ್ತದೆ. ಹಾಗೇನೆ ಮಳೆಗಾಲದಲ್ಲಿ ಅದಕ್ಕೆ ಸೂಕ್ತವಾದ ಬಸಿ ಕಾಲುವೆಗಳನ್ನು ಕೊಟ್ಟು ಆಮೇಲೆ ನಾವು ಬಾಳೆಯನ್ನ ನೆಡಬೇಕಾಗ್ತದೆ. ಮಳೆಗಾಲದಲ್ಲಿ ನೀರು ನಿಲ್ದಿರುವಂತ ವ್ಯವಸ್ಥೆ, ಆದರೆ ಅದೇ ಬೇಸಿಗೆಯಲ್ಲಿ ನೀರು ಕೊಡುವಂತ ವ್ಯವಸ್ಥೆಯನ್ನು ಹೊಂದಿದ್ದಲ್ಲಿ ರೈತರು ಈ ಬೆಳೆಯನ್ನು ಬೆಳೆಯುವತ್ತ ಒಂದು ಮನಸ್ಸನ್ನು ಮಾಡಬಹುದು. ಬಾಳೆ ಬೆಳೆಯನ್ನ ಪ್ರಾರಂಭ ಮಾಡುವ ಮೊದಲು ಈ ಗೆಡ್ಡೆಗಳನ್ನ ಅಥವಾ ಟಿಶ್ಯೂ ಕಲ್ಚರ್ ಗಿಡಗಳನ್ನ ತರುವಂತ ಒಂದು ನಿಟ್ಟಿನಲ್ಲಿ ಬಹಳ ಯೋಚನೆಯನ್ನು ಮಾಡಬೇಕಾಗ್ತದೆ. ನೇಂದ್ರದಲ್ಲಿ ಮುಖ್ಯವಾಗಿ ನಾವು ಗೆಡ್ಡೆಯನ್ನ ಬೆಳೆಸ್ತಾ ಇದೀವಿ. ಯಾವ ಗದ್ದೆಯಿಂದ ನಾವು ಮೊದಲು ತರ್ತೀವಿ ಅದನ್ನ ನಾವು ಬಹಳ ಎಚ್ಚರಿಕೆಯಿಂದ ತರಬೇಕಾಗ್ತದೆ. ನಾವು ತರುವಂತ ಸ್ಥಳದಲ್ಲಿ ಕಟ್ಟೆ ರೋಗ ಅಥವಾ ಕೀಟದ ಬಾಧೆ ಅಂದ್ರೆ ರೈಸೋಮ್ ವಿವಿಲ್ ಅಂತ ಹೇಳಿ ಒಂದು ಹುಳ ಉಂಟು, ಇದರ ಬಾಧೆ ಇದ್ದಲ್ಲಿ ಅಂತಹ ತೋಟದಿಂದ ಗೆಡ್ಡೆಯನ್ನು ತರೋದನ್ನ ನಾವು ಕೈ ಬಿಡಬೇಕಾಗ್ತದೆ. ಇಲ್ಲಿ ಕಂದುಗಳು ಚೆನ್ನಾಗಿರುವೆ ಅಂತಹ ಒಂದು ತೋಟದಲ್ಲಿ ಅಂದ್ರೆ ಈ ಮೊದಲೇ ಹೋಗಿ ರೈತರು ಅದನ್ನ ನೋಡಿ ಗುರುತು ಹಾಕಿಕೊಂಡು ಆಮೇಲೆ ತರುವಂತ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಳ್ಬೇಕಾಗ್ತದೆ. ಹಾಗೆಯೇ ನೇಂದ್ರನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂಗಾಂಶ ಕೃಷಿಯಿಂದ ಮಾಡಿದಂತಹ ಸಸಿಗಳು ಸಿಗ್ತಾ ಇವೆ, ಅದನ್ನು ರೈತರು ಟ್ರೈ ಮಾಡಬಹುದು. ಇನ್ನು ರೋಬಸ್ಟ ಬಾಳೆಯ ಒಂದು ವಿಷಯಕ್ಕೆ ಬಂದರೆ ಸಾಧಾರಣವಾಗಿ ಗ್ರ್ಯಾಂಡ್ ನೈನ್ ಅನ್ನುವಂಥದ್ದು ಬಹಳ ಪ್ರಚಲಿತದಲ್ಲಿರುವಂತ ಒಂದು ತಳಿ, ಇದನ್ನು ನಾವು ಅಂಗಾಂಶ ಕೃಷಿಯಿಂದಲೇ ಬೆಳೆದ್ರೆ ಬಹಳ ಒಳ್ಳೆಯದು. ಇನ್ನು ಏಲಕ್ಕಿ ಬಾಳೆಯ ಬಗ್ಗೆ ಹೇಳೋಗಿದ್ರೆ ಅದನ್ನ ನಾವು ಕಂದಿಗಳಿಂದನೇ ಬೆಳಿಬೇಕಾಗ್ತದೆ. ಇಲ್ಲಿ ಸಕ್ಕರ್ಸ್ ಅಂತ ಹೇಳಿ ಮುಖ್ಯ ಬಾಳೆ ಬುಡದಲ್ಲಿ ಬರುವಂತಹ ಚಿಕ್ಕ ಚಿಕ್ಕ ಕಂದುಗಳನ್ನ ಆರಿಸ್ಕೊಳ್ತೀವಿ. ಈ ಕಂದುಗಳನ್ನ ಆರಿಸ್ಕೊಳ್ಳುವಾಗ ಸಾಧಾರಣವಾಗಿ ಇಲ್ಲಿ ಎರಡು ತರದ ಕಂದುಗಳನ್ನ ನಾವು ಕಾಣಬಹುದು. ಇದನ್ನ ರೈತರು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಈ ಎರಡು ಕಂದುಗಳಲ್ಲಿ ಒಂದು ತರಹದ ಕಂದು ಕತ್ತಿಯಂತೆ ಚೂಪಾಗಿರ್ತದೆ, ಮತ್ತೊಂದು ಕಂದುಗಳಲ್ಲಿ ಎಲೆಯು ಅಗಲವಾಗಿರ್ತದೆ. ಇದಕ್ಕೆ ನಾವು ವಾಟರ್ ಸಕ್ಕರ್ ಅಂತ ಹೇಳ್ತೀವಿ. ಕತ್ತಿಯ ತರ ಇರುವಂತಹ ಕಂದುಗಳನ್ನೇ ಮುಖ್ಯವಾಗಿ ನಡಲು ನಾವು ಆರಿಸ್ಕೊಳ್ಬೇಕಾಗ್ತದೆ. ಗೆಡ್ಡೆಯನ್ನು ತಂದ ಮೇಲೆ ಅದನ್ನ ನೆಡುವ ಮೊದಲು ಅದಕ್ಕೆ ನಾವು ಕೆಲವೊಂದು ಉಪಚಾರಗಳನ್ನ ಮಾಡಬೇಕಾಗ್ತದೆ. ಇದು ಬಹಳ ಬಹಳ ಮುಖ್ಯವಾದ ಒಂದು ಅಂಶ. ಮುಖ್ಯವಾಗಿ ನಾವು ಏನ್ ಮಾಡಬಹುದು ಅಂತಂದ್ರೆ ಗೆಡ್ಡೆಗಳಲ್ಲಿ ಇರುವಂತಹ ಹಳೆಯ ಬೇರುಗಳು ಅಥವಾ ಸ್ವಲ್ಪ ಕೊಳೆತಂತ ಕೆಲವು ಜಾಗಗಳಿದ್ರೆ ಅದನ್ನ ಕತ್ತಿಯಿಂದ ಕೊಚ್ಚಿ ತೆಗಿಬಹುದು. ಆಮೇಲೆ ಇಂತಹ ಗೆಡ್ಡೆಗಳನ್ನ ನಾವು ಬ್ಯಾವಿಸ್ಟಿನ್ ದ್ರಾವಣದಲ್ಲಿ ಅದ್ಬೇಕಾಗ್ತದೆ. ಬ್ಯಾವಿಸ್ಟಿನ್ನ 1 ಲೀಟರ್ ನೀರಿನಲ್ಲಿ ಕರಗಿಸಿ ಅದರಲ್ಲಿ ನಾವು ಹೆಚ್ಚು ಕಡಿಮೆ 15 ನಿಮಿಷ ಇದನ್ನ ಅದ್ಬೇಕಾಗ್ತದೆ. ಆಮೇಲೆ ಈ ಗೆಡ್ಡೆಯನ್ನ ತೆಗೆದು ಸ್ವಲ್ಪ ನೆರಳಿನಲ್ಲಿ ಒಣಗಿಸಿ ಪುನಃ ಇದನ್ನ ಕೆಸರಿನಲ್ಲಿ ಅದ್ದಿ ಪ್ರತಿಯೊಂದು ಗೆಡ್ಡೆಗೂ ಹೆಚ್ಚು ಕಡಿಮೆ 10 ಗ್ರಾಂ ಇಂದ 20 ಗ್ರಾಂನಷ್ಟು ಫೋರೇಟ್ ಅಥವಾ ತಿಮೆಟ್ ಹಳ್ಳುಗಳನ್ನ ನಾವು ಇದಕ್ಕೆ ಸಿಂಪಡಿಸಿ ಪುನಃ ನೆರಳಿನಲ್ಲಿ ನಾವು ಒಣಗಿಸಿ ಆಮೇಲೆ ಭೂಮಿಯಲ್ಲಿ ನೆಡಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ರೈತರು ಮುಖ್ಯವಾಗಿ ಗದ್ದೆಗಳಲ್ಲಿ ಇದನ್ನ ನೆಡ್ತಾ ಇದ್ದಾರೆ. ಬಾಣೆ ಜಾಗದಲ್ಲಿ ಸಹ ಇದನ್ನ ನಡುವುದುಂಟು. ನಡುವ ಮೊದಲು ಯಾವತ್ತು ಮಣ್ಣನ್ನು ಪರೀಕ್ಷೆ ಮಾಡಿಸಿಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಮಣ್ಣಿನಲ್ಲಿ ಹುಳಿ ಅಂಶ ಜಾಸ್ತಿ ಇದ್ರೆ ನಾವು ಸುಣ್ಣವನ್ನು ಹಾಕಿ ಮಣ್ಣನ್ನು ಸರಿಪಡಿಸಬೇಕಾಗ್ತದೆ. ಇಲ್ಲದಿದ್ದಲ್ಲಿ ಇದು ಬಾಳೆಯ ಉತ್ಪತ್ತಿಯ ಮೇಲೆ ಬಹಳ ಒಂದು ವ್ಯತಿರಿಕ್ತವಾದ ಪರಿಣಾಮವನ್ನು ಇದು ಬೀರ್ತದೆ. ಆದ್ದರಿಂದ ಮೊದಲು ಮಣ್ಣು ಪರೀಕ್ಷೆ ಮಾಡಿಸಿ ಆಮೇಲೆ ಗದ್ದೆಯಾದರೆ ಆಳವಾದ ಬಸಿ ಕಲ್ಲುಗಳನ್ನು ಕೊಟ್ಟು ನೀರು ನಿಲ್ಲದಿರುವಂತೆ ಮಾಡುವುದು ಬಹಳ ಮುಖ್ಯವಾದ ಕೆಲಸ. ಇದಾದ ಮೇಲೆ ತಳಿಗಳ ಅಂತರವನ್ನು ಆಧರಿಸಿ ನಾವು ಗುಂಡಿಗಳನ್ನ ತೆಗಿಬೇಕಾಗ್ತದೆ. ಹೆಚ್ಚು ಕಡಿಮೆ ಏಲಕ್ಕಿ ಬಾಳೆ ಆದ್ರೆ 7 ರಿಂದ 7 ಅಡಿ ಅಂತರವನ್ನು ನಾವು ಕೊಡಬಹುದು. ಹಾಗೆ ನೇಂದ್ರನ್ ಬಾಳೆ ಆದ್ರೂ ಸಹ ನಾವು 7 ರಿಂದ 7 ಅಡಿ ಅಂತರವನ್ನು ಕೊಡಬಹುದು. ರೋಬಸ್ಟ ತಳಿಯನ್ನ ಬೆಳೆದ್ರೆ ಅಂದ್ರೆ ಗ್ರ್ಯಾಂಡ್ ನೈನ್ ಅಂತ ತಳಿಯನ್ನ ಬೆಳೆದ್ರೆ 6 ರಿಂದ 6 ಅಡಿ ಅಂತರದಲ್ಲಿ ಗುಂಡಿಗಳನ್ನ ನಾವು ತೆಗಿಬಹುದು. ನಡುವ ಮೊದಲು ಪ್ರತಿ ಗುಂಡಿ ಒಂದಕ್ಕೆ 150-200 ಗ್ರಾಂನಷ್ಟು ಸುಣ್ಣವನ್ನ ಹಾಕಬೇಕಾಗ್ತದೆ. ಆಮೇಲೆ ಕೊಟ್ಟಿಗೆ ಗೊಬ್ಬರ ಸಾಧ್ಯವಾದಷ್ಟು ಹಾಗೂ ಮೇಲ್ಮಣ್ಣನ್ನು ಹಾಕಿ ಗುಂಡಿಯನ್ನು ಮುಚ್ಚಿದ ಮೇಲೆ ನಡುವ ಸಮಯದಲ್ಲಿ ಪುನಃ ಹೆಚ್ಚು ಕಡಿಮೆ 1 ಗುಂಡಿಗೆ 10-20 ಗ್ರಾಂನಷ್ಟು ಫೋರೇಟ್ ಹರಳುಗಳನ್ನ ಹಾಕಿ ಅದರ ಮೇಲೆ ಗೆಡ್ಡೆಗಳನ್ನ ನೆಡುವುದು ಬಹಳ ಒಳ್ಳೆಯದು. ಬಾಳೆಯಲ್ಲಿ ಗೊಬ್ಬರದ ನಿರ್ವಹಣೆ ಬಹಳ ಮುಖ್ಯವಾದ ಅಂಶ. ಇದು ಯಾತಕ್ಕಾಗಿ ಅಂತಂದ್ರೆ ಬಾಳೆಯ ಒಂದು ಬೆಳವಣಿಗೆ 6 ತಿಂಗಳ ಮೊದಲೇ ಇದು ಪ್ರಾರಂಭ ಆಗಿರ್ತದೆ. ಅದರಿಂದ ನಾವು ಏನು ಗೊಬ್ಬರ ಕೊಡಬೇಕು ಬಾಳೆಗೆ ಅದನ್ನ ಮೊದಲಿನ 6-7 ತಿಂಗಳ ಒಳಗಡೆ ನಾವು ಕೊಡಬೇಕಾಗ್ತದೆ. ಅದನ್ನ ಡಿಲೇ ಮಾಡಿದ್ದೆ ಆದಲ್ಲಿ ನಮ್ಗೆ ಬಾಳೆಯ ಒಂದು ಇಳುವರಿಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ನಾವು ಕಾಣಬಹುದು. ಇದನ್ನು ಮುಖ್ಯವಾಗಿ ಯಾತಕ್ಕಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹಳಷ್ಟು ರೈತರು ಬಾಳೆ ಹೆಚ್ಚು ಕಡಿಮೆ ಫಸಲಿಗೆ ಬಂದ ಸಮಯದಲ್ಲಿ ಅಥವಾ ಅದಕ್ಕೆ ಬರೋದಕ್ಕಿಂತ ಮೊದಲು ಮಾತ್ರ ಗೊಬ್ಬರವನ್ನ ಕೊಡುವಂತಹ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಆದ್ರೆ ನೆಟ್ಟ 1 ತಿಂಗಳ ನಂತರ ಹೆಚ್ಚು ಕಡಿಮೆ 1 ತಿಂಗಳ ಅಂತರದಲ್ಲಿ 6 ಬಾರಿ ಗೊಬ್ಬರವನ್ನ ಕೊಡಬೇಕಾಗ್ತದೆ. ಆಮೇಲೆ ಕೊನೆಗೆ ಒಂದು ಭಾಗವನ್ನ ನಾವು ಹೂ ಬಿಟ್ಟ ನಂತರ ಕೊಟ್ಟರೆ ಸಾಕು. ಅದರಿಂದ ಬಾಳೆಯ ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಕೊಡುವ ಒಂದು ಅಂಶವನ್ನ ರೈತರು ಗಮನದಲ್ಲಿಟ್ಟುಕೊಂಡು 6 ತಿಂಗಳ ಮೊದಲೇ ಇದನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೆ. ಕಾಯಿ ಬಿರುಕು ಬಿಡುವಂತದ್ದು ಒಂದು ಮುಖ್ಯವಾದ ತೊಂದರೆನೆ. ಬಾಳೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬನಾನಾ ಸ್ಪೆಷಲ್ ಅಂದ್ರೆ ಬಾಳೆ ಸ್ಪೆಷಲ್ ಅಂತ ಹೇಳಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೆಂಗಳೂರು ಇವರ ವತಿಯಿಂದ ಒಂದು ಲಘು ಪೋಷಕಾಂಶಗಳ ಮಿಶ್ರಣವನ್ನು ತಂದಿದ್ದಾರೆ. ಇದನ್ನ ನಾವು 4ನೇ ತಿಂಗಳಿಂದ ಪ್ರಾರಂಭವಾಗಿ 1 ತಿಂಗಳ ಅಂತರದಲ್ಲಿ 4-5 ಬಾರಿ ಸಿಂಪಡಿಸೋದ್ರಿಂದ ಇಂತಹ ಒಂದು ತೊಂದರೆಗಳು ನಿವಾರಿಸಬಹುದು. ಇದಲ್ಲದೆ ಅತಿ ಗುಣಮಟ್ಟ ಉಳ್ಳ ಬಾಳೆ ಬೆಳೆಯನ್ನು ನಾವು ಪಡೆಯಬಹುದಾಗಿದೆ. ಹೆಚ್ಚು ಕಡಿಮೆ ಇದರ ಉಪಯೋಗದಿಂದ 14% ಇಳುವರಿ ಹೆಚ್ಚುವುದನ್ನು ಸಹ ನಾವು ನೋಡಬಹುದು. ಇದರ ಉಪಯೋಗ ಮಾಡುವಾಗ ಹೆಚ್ಚು ಕಡಿಮೆ 1 ಬ್ಯಾರಲ್ನಷ್ಟು ನೀರಿಗೆ 1 ಕೆಜಿ ಅಷ್ಟು ಈ ಬನಾನಾ ಸ್ಪೆಷಲ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸಬೇಕಾಗ್ತದೆ. ಇದರ ಜೊತೆಗೆ 15-20 ನಿಂಬೆಹುಳಿಯ ರಸವನ್ನು ಕೂಡ ನಾವು ಉಪಯೋಗ ಮಾಡಬೇಕಾಗ್ತದೆ. ಹಾಗೆಯೇ 10-15 ಹೆಚ್ಚಿಗೆ 1 ರೂಪಾಯಿ ಶಾಂಪು ಸ್ಯಾಚೆಟ್ ಸಾಧಾರಣವಾಗಿ ಮಾರ್ಕೆಟ್ ಅಲ್ಲಿ ಸಿಗುವಂತ ಆರ್ಡಿನರಿ ಶಾಂಪು ಸ್ಯಾಚೆಟ್ ಸಾಕು. ಇದನ್ನು ನಾವು ಉಪಯೋಗಿಸಬಹುದಾಗಿದೆ. ಅದರಿಂದ ಏನಾಗ್ತದೆ ಎಲೆ ಅದನ್ನು ಚೆನ್ನಾಗಿ ಹಿಡಿದಿಟ್ಕೊಂಡು ಹೀರ್ಕೊಳ್ಳುವಂತ ಒಂದು ವ್ಯವಸ್ಥೆ ಚೆನ್ನಾಗಿರುತ್ತೆ. ಬಾಳೆ ಬೇಸಾಯದಲ್ಲಿ ತೊಂದರೆ ಆಗುವಂತ ಕಾರಣಗಳು ಕಡಿಮೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ರೈತರಿಂದ ಒಂದು ಕಂಪ್ಲೇಂಟ್ಸ್ ಬರ್ತಾ ಇದೆ, ಅದು ರೋಗ. ಅದು ಮುಖ್ಯವಾಗಿ ಸಿಗೋಟೋಕ ಲೀಫ್ ಸ್ಪಾಟ್ ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ, ಅದು ಕಂಡು ಬರ್ತದೆ. ಇದು ಯಾವ ಸಮಯದಲ್ಲಿ ಅಂದ್ರೆ ಮಳೆ ಬಿಟ್ಟ ತಕ್ಷಣ ನಾವು ಇದನ್ನ ಕಾಣಬಹುದು, ಇಲ್ಲ ಹೆಚ್ಚಿನ ಒಂದು ವಾತಾವರಣದಲ್ಲಿ ನೀರಿನಂಶ ಜಾಸ್ತಿ ಇದ್ದಲ್ಲಿ ನಾವು ಇದನ್ನ ಕಾಣಬಹುದು. ಇದನ್ನ ರೈತರು ಸ್ವಲ್ಪ ಮುನ್ನೆಚ್ಚರಿಕೆ ತಗೊಂಡಿದ್ದೆ ಆದಲ್ಲಿ ಹತೋಟಿಯಲ್ಲಿ ಇರಬಹುದು. ಸಾಧಾರಣವಾಗಿ ಏನಾಗ್ತದೆ, ನಮ್ಮ ಭೂಮಿಯಲ್ಲಿ ಏನು ಕಳೆ ಉಂಟು ಅದನ್ನ ನಾವು ಮೊದಲು ತೆಗಿಬೇಕಾಗ್ತದೆ ರೋಗ ಕಾಣಿಸಿಕೊಂಡ ತಕ್ಷಣ. ಇದಕ್ಕೆ ನಮಗೆ ಮಾರ್ಕೆಟ್ ಅಲ್ಲಿ ಕಿಲ್ಟ್ ಅಂತ ಹೇಳಿ ಒಂದು ಔಷಧಿ ಸಿಗುತ್ತೆ. 1 ಮಿಲಿ ಈ ಔಷಧಿಯನ್ನ 1 ಲೀಟರ್ ನೀರಿನಲ್ಲಿ ಕರಗಿಸಿ ಅದನ್ನು ಸಿಂಪಡಿಸೋದ್ರಿಂದ ಸಹ ಇದನ್ನ ನಾವು ಹತೋಟಿಗೆ ತರಬಹುದು. ಈ ಸಿಂಪಡಣೆಯನ್ನ 1-20 ದಿನಗಳ ಅಂತರದಲ್ಲಿ 1-2 ಬಾರಿ ಮಾಡಬೇಕಾಗ್ತದೆ. ನೀರು ಕೊಡುವಾಗ ಹೆಚ್ಚು ಕಡಿಮೆ ಇಲ್ಲಿ ರೈತರು ಮುಖ್ಯವಾಗಿ ಸ್ಪ್ರಿಂಕ್ಲರ್ ಬಳಕೆ ಜಾಸ್ತಿ ಇದೆ. ಸ್ಪ್ರಿಂಕ್ಲರ್ ಅನ್ನ ಉಪಯೋಗಿಸೋಕೆ ಏನಾಗ್ತದೆ, ಈ ರೋಗದ ಅಂಶ 1 ಗಿಡದಿಂದ ಮತ್ತೊಂದು ಗಿಡಕ್ಕೆ ಬಹಳ ಬೇಗ ಹರಡ್ತಾ ಇರ್ತದೆ. ಪ್ರತಿ ಬಾರಿಯೂ ನಾವು ಸ್ಪ್ರೇ ಮಾಡಿದಾದಲೂ ಸಹ ಪ್ರತಿ ಸರಿಯೂ ಏನಾಗ್ತದೆ ಅಂದ್ರೆ ಪೂರ್ತಿ ಪ್ರಮಾಣದ ಒಂದು ಹತೋಟಿ ಇರೋದಿಲ್ಲ, ಸ್ವಲ್ಪ 1% ಅಷ್ಟು ಬಾಕಿ ಇದ್ದೇ ಇರ್ತದೆ. ಅದೇನಾಗ್ತದೆ ಮತ್ತೊಮ್ಮೆ ಬಾರಿ ಬಾರಿಗೂ ಅದು ಕಾಣಬರ್ತದೆ. ಈ ಸ್ಪ್ರಿಂಕ್ಲರ್ ಬಿಡಿಸೋರು ಸ್ಪ್ರಿಂಕ್ಲರ್ ಹೈಟ್ ಅನ್ನ ಕಡಿಮೆ ಮಾಡಿ ಸಾಧಾರಣವಾಗಿ ಬುಡಗಳಿಗೆ ಮಾತ್ರ ನೀರು ಬಿಡುವಂತ ಒಂದು ಸ್ಪ್ರಿಂಕ್ಲರ್ ಅನ್ನ ಉಪಯೋಗಿಸಿಕೊಂಡಿದ್ದೆ ಆದಲ್ಲಿ ನಾವು ಇದರ ತೊಂದರೆಯನ್ನ ಹೆಚ್ಚು ಕಡಿಮೆ ನಿವಾರಿಸಬಹುದು. ಆವಾಗ ರೋಗ ಬಂದಿದ್ದೆ ಆದಲ್ಲಿ 2 ಸಿಂಪಡಣೆಯಲ್ಲಿ ಇದನ್ನ ನಾವು ಹತೋಟಿಗೆ ತರಬಹುದು. ಇಲ್ಲದಿದ್ದರೆ ಹೆಚ್ಚು ಕಡಿಮೆ ತಿಂಗಳು ತಿಂಗಳು ಇದೇ ತೊಂದರೆಗಳು ಕಾಣಬರ್ತಾ ಇರ್ತದೆ, ಅದನ್ನ ಹತೋಟಿಗೆ ತರುವ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತದೆ. ಇನ್ನು ಬಾಳೆ ಗಾತ್ರ ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಯಿ ಕಚ್ಚದ ನಿಂತಾವಾಗ ಅದರ ಕೆಳಗಡೆ ತಂಬಕಿ ಅಂತ ಹೇಳಿ ಒಂದು ಬರ್ತದೆ, ಅದನ್ನು ನಾವು ಕತ್ತರಿಸಿ ತೆಗಿಬೇಕಾಗ್ತದೆ. ಮತ್ತೆ ಕಾಯಿಯ ಮೇಲೆ ನಾವು ಇದೇ ಬನಾನಾ ಸ್ಪೆಷಲ್ ಏನುಂಟು ಅದನ್ನ ಕೊನೆಯ ಬಾರಿಗೆ ಸಿಂಪಡಣೆ ಮಾಡೋದ್ರಿಂದ ಈ ಬಾಳೆಯ ಗಾತ್ರವನ್ನು ಸಹ ಜಾಸ್ತಿ ಮಾಡಬಹುದು. ಇದಲ್ಲದೆ ಕತ್ತರಿಸಿದ ಜಾಗಕ್ಕೆ 1/2 ಕೆಜಿ ಸಗಣಿಯಲ್ಲಿ 100 ಗ್ರಾಂನಷ್ಟು ನೀರನ್ನು ಹಾಕಿ ಪ್ರತಿ ಒಂದು ಚೀಲಕ್ಕೆ 7 ಗ್ರಾಂನಷ್ಟು ಯೂರಿಯಾ ಮತ್ತೆ 7 ಗ್ರಾಂನಷ್ಟು ಪೊಟ್ಯಾಸಿಯಂ ಸಲ್ಫೇಟ್ ಅನ್ನು ಹಾಕಿ ಅದನ್ನ ಕರಗಿಸಿ ಆ ಕತ್ತರಿಸಿದ ಜಾಗಕ್ಕೆ ಕಟ್ಟೋದ್ರಿಂದ ಸಹ ಬಾಳೆಯ ಗಾತ್ರವನ್ನು ಜಾಸ್ತಿ ಮಾಡಬಹುದು. ಇದಲ್ಲದೆ ಇನ್ನೂ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನ ನಾವು ತಗೊಳ್ಬೇಕಾಗ್ತದೆ. ಏನು ಅಂತಂದ್ರೆ ಆಗಿಂದಾಗೆ ಕಂದುಗಳು ಬರ್ತಾ ಇರೋದನ್ನ ತೆಗೆಯುವಂತದ್ದು. ಮೊದಲ ಕಂದು ಹೂ ಬಿಟ್ಟ ನಂತರ ಮಾತ್ರ ನಾವು ಬಿಡಬೇಕಾಗ್ತದೆ, ಅಲ್ಲಿವರೆಗೂ ಸಹ ಕಂದನ್ನ ತೆಗಿಲೇಬೇಕಾಗ್ತದೆ. ಮತ್ತೊಂದು ಕಂದನ್ನ ಕಾಯಿ ಕಡಿಯುವ ಸಮಯದಲ್ಲಿ 2ನೇ ಕಂದನ್ನ ನಾವು ಬಿಡಬಹುದು. ಮೊದಲೇ ನಾವು ಮರಿಕಂದುಗಳನ್ನ ತೆಗೆದಿದ್ರೆ ಪುನಃ ಬಾಳೆಯ ಗಾತ್ರ ಕಡಿಮೆ ಆಗ್ತದೆ. ಆದ್ದರಿಂದ ಮೊದಲನೇ ಕಂದನ್ನ ಹೂ ಬಿಟ್ಟ ನಂತರ ಮತ್ತು 2ನೇ ಕಂದನ್ನ ಕಾಯಿ ಕಡಿಯುವ ಸಮಯದಲ್ಲಿ ಬಿಡಬೇಕಾಗ್ತದೆ. ಕೆಲವೊಂದು ಕಡೆ ಸೊರಗು ರೋಗದ ಬಾಧೆ ನಾವು ಇತ್ತೀಚೆಗೆ ಕಾಣ್ತಾ ಇದ್ದೀವಿ. ಈ ಸೊರಗು ರೋಗದ ಬಾಧೆ ಕಂಡು ಬಂದಲ್ಲಿ ಬಾಳೆಯನ್ನು ಬಿಟ್ಟು ಜೋಳ ಅಥವಾ ಬೇರೆ ಬೆಳೆಯನ್ನೇ ಬೆಳಿಬೇಕಾಗ್ತದೆ. ಅಂತಹ ಜಮೀನುಗಳಲ್ಲಿ ಮುಂದಕ್ಕೆ ನಾವು ಬಾಳೆ ಬೆಳೆಸೋದನ್ನ ಅದರಲ್ಲೂ ಮುಖ್ಯವಾಗಿ ಏಲಕ್ಕಿ ಬಾಳೆ ಹಾಗೂ ನೇಂದ್ರನ ತಳಿಗಳನ್ನ ಬೆಳೆಸೋದನ್ನ ನಿಲ್ಲಿಸಬೇಕಾಗ್ತದೆ. ಸ್ವಲ್ಪ ಮಟ್ಟಿಗೆ ರೋಬಸ್ಟ್ ತಳಿಯನ್ನು ಬೆಳೆಯೋಗಿದ್ದರೂ ಆದಷ್ಟು ಬಾಳೆ ಬೆಳೆಯನ್ನೇ ಬಿಟ್ಟು ಬೇರೆ ಬೆಳೆಯ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಇದುವರೆಗೆ ಕೊಡಗು ಜಿಲ್ಲೆಯಲ್ಲಿ ಬೆಳೆಯಬಹುದಾದ ವಿವಿಧ ಬಾಳೆ ತಳಿಗಳು ಈ ಕುರಿತಂತೆ ಸಲಹೆಗಳನ್ನು ನೀಡಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಕೆ ದೇವಯ್ಯ ಅವರು. ರೈತ ಬಂಧುವರೇ, ಬಾಳೆ ಬೆಳೆಯೋದು ಬಹಳ ಕಷ್ಟಕರ ಸಂಗತಿ ಏನಲ್ಲ. ಸ್ವಲ್ಪ ಮಣ್ಣನ್ನು ತೆಗೆದು ಬಾಳೆಯನ್ನು ಬೆಳೆದಿರೋರಿದ್ದರೆ ಆಳದವರೆಗೆ ಗುಂಡಿಗಳನ್ನು ತೆಗೆದು ಬಾಳೆಯನ್ನು ನೆಟ್ಟು ಅಲ್ಲಿನೂ ಅಷ್ಟೊಂದು ಹಣವನ್ನು ಕಾಣದೇ ಇರೋರು ಇದ್ದಾರೆ. ಇನ್ನು JCBಗಳನ್ನು ಬಳಕೆ ಮಾಡಿಕೊಂಡು ಕಾಲುವೆ ರೀತಿಯಲ್ಲಿ ಟ್ರೆಂಚ್ಗಳನ್ನು ತೆಗೆದು ಅಲ್ಲಿ ಕಸ ಕಡ್ಡಿ ಗೊಬ್ಬರ ಮತ್ತೊಂದು ಮಗದೊಂದನ್ನು ತುಂಬಿ ಬಾಳೆಕಂದುಗಳನ್ನು ನೆಟ್ಟು ಬೆಳೆಯನ್ನು ಮಾಡಿರೋದಿದೆ. ತೆಂಗಿನ ತೋಟಗಳಲ್ಲೂ ಅಡಿಕೆ ತೋಟಗಳಲ್ಲೂ ಕಾಫಿ ಬೆಳೆದಿರುವ ಪ್ರದೇಶಗಳಲ್ಲೂ ಬಾಳೆಯನ್ನು ಅಲ್ಲಲ್ಲಿ ಬೆಳೆಯಲಾಗ್ತಾ ಇದೆ. ಗದ್ದೆಗಳಲ್ಲೂ ರೈತರು ಬಾಳೆಯನ್ನು ಬೆಳೆದು ನಂತರ ನಿಧಾನಕ್ಕೆ ಅಲ್ಲಿ ಅಡಿಕೆಯನ್ನು ಕಾಫಿಯನ್ನು ಮತ್ತಿತರ ಬೆಳೆಗಳನ್ನು ಸಾಗುವಳಿ ಮಾಡಿರೋದಿದೆ. ಹೀಗೆ ಭಿನ್ನ ಭಿನ್ನವಾದ ಜಮೀನುಗಳಲ್ಲಿ ವಾತಾವರಣಗಳಲ್ಲಿ ಬಾಳೆ ಬೆಳವಣಿಗೆ ಆಗುತ್ತೆ. ಅತಿಯಾದ ಗಾಳಿ ಬಾಳೆಗೆ ದೊಡ್ಡ ವೈರಿ. ಎಷ್ಟೋ ಪ್ರದೇಶಗಳಲ್ಲಿ ಬೆಳೆದಿರುವ ಇಡೀ ಬಾಳೆ ಬಿರುಗಾಳಿಗೆ ಸಿಕ್ಕು ಪೂರ್ಣ ಮಲಗಿ ಹೋಗಿರೋದಿದೆ. ನಿರೀಕ್ಷೆ ಮಾಡಿದ ಹಣ್ಣು ಮತ್ತು ಆದಾಯ ನೆಲಕಚ್ಚಿರೋದಿದೆ. ಆದರೂ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ ಎಷ್ಟೋ ಕಡೆ ರೈತರು. ಯಾವಾಗಲೂ ಗಾಳಿ ಬರುತ್ತೆ, ಬಿರುಗಾಳಿಗೆ ತುತ್ತಾಗ್ತದೆ ಅಂತ ಅಂದ್ಕೊಂಡು ಬಾಳೆ ಬೆಳೆಯದೇ ಇದ್ರೆ ತಪ್ಪಾದೀತು ಅಲ್ವಾ? ಕೆಲವೊಂದು ಸಾರಿ ಎಂಥ ಬೆಲೆ ಸಿಗುತ್ತಲ್ವಾ? ಬೆಲೆನೂ ಪಾತಾಳಕ್ಕೆ ಹೋಗೋದಿದೆ. ರೈತರಿಗೆ ಇವೆಲ್ಲ ಸಹಜವಾದವೇ. ಕೀಟ ರೋಗಗಳ ಸಮಸ್ಯೆ, ವಾತಾವರಣದ ವೈಪರೀತ್ಯ, ಮಾರುಕಟ್ಟೆಯ ವ್ಯತ್ಯಾಸಗಳು ರೈತರಿಗೆ ಹೊಸದೇನಲ್ಲ. ಮುಂದೆ ಒಳ್ಳೇದಾಗ್ತದೆ ಅಂತ ಅನ್ಕೊಂಡೆ ಎಷ್ಟೋ ಜನ ರೈತರು ಬಾಳೆಯನ್ನು ಸೇರಿಕೊಂಡು ಅನೇಕ ಬೆಳೆಗಳನ್ನು ಸಾಗುವಳಿ ಮಾಡ್ತಾ ಹೋಗ್ತಾರೆ. ಬಂದ್ರೆ ಸರಿ, ಇಲ್ಲದಿದ್ರೆ ಮತ್ತೊಂದು ಮಗದೊಂದು ಮತ್ತಿನ್ನೊಂದು ಸಾರಿ ಆ ಬೆಳೆಯನ್ನು ಹಾಕೋದಿದೆ. ಬೇಸರವನ್ನು ಬಹಳ ದಿನ ಇಟ್ಕೊಳ್ಳದಲ್ಲೇ ಎಷ್ಟೋ ಜನ ಕೃಷಿಕರು ಬೇಸಾಯದಲ್ಲಿ ತೊಡಗಿಸಿಕೊಂಡು ಅಭಿವೃದ್ಧಿ ಆಗಿರೋದನ್ನ ನಾವು ನೀವು ನೋಡ್ತಾ ಇರ್ತೀವಿ ಅಲ್ವಾ ರೈತ ಬಾಂಧವರೇ? ಈಗ ಬಾಳೆ ಕುರಿತಂತೆ ಈ ಒಂದು ಹಾಡು ನಿಮಗಾಗಿ. B.A. ಗಣೇಶ್ ಅವರು ಈ ಹಾಡನ್ನ ಪ್ರಸ್ತುತಪಡಿಸ್ತಿದ್ದಾರೆ. ಓಹೋ ಆಹಾ, ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬದುಕಿಗೆ ಸಿಗುವುದು ಬೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ರೈತರಿಗೆ ನಿನ್ನಿಂದ ನೆಲೆ. ಬಾಳೆಯಿಂದ ಬಾಳು ಇಲ್ಲವಾಗುತ್ತೆ ಗೋಳು, ಬಾಳೆಯಿಂದ ಬಾಳು ಇಲ್ಲವಾಗುತ್ತೆ ಗೋಳು. ಬೇಡ ಹೆಚ್ಚು ಆಳು ಕಾಳು, ಬೇಡ ಹೆಚ್ಚು ಆಳು ಕಾಳು. ಬಿಡುತ್ತೆ ಹೆಚ್ಚೆಚ್ಚು ಗೊಂಚಲು, ಬಿಡುತ್ತೆ ಹೆಚ್ಚೆಚ್ಚು ಗೊಂಚಲು. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ರೈತರಿಗೆ ನಿನ್ನಿಂದ ನೆಲೆ. ಕಾಫಿಯೊಂದಿಗೆ ಹಾಕಿ ಬಾಳೆ, ಅತಿ ನೆರಳಲ್ಲಿ ಬರುವುದಿಲ್ಲ ಬಾಳೆ. ಅಡಿಕೆ ಕಾಫಿಯೊಂದಿಗೆ ಹಾಕಿ ಬಾಳೆ, ಅತಿ ನೆರಳಲ್ಲಿ ಬರುವುದಿಲ್ಲ ಬಾಳೆ. ಬಿಸಿಲು ಬಯಸುತ್ತೆ ಬಾಳೆ, ನಾಲ್ಕಾರು ವರ್ಷ ಇರುತ್ತೆ ಬಾಳೆ, ನಾಲ್ಕಾರು ವರ್ಷ ಇರುತ್ತೆ ಬಾಳೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ರೈತರಿಗೆ ನಿನ್ನಿಂದ ನೆಲೆ. ಬೆಳೆಯಿರಿ ಬಾಳೆಯನ್ನ, ಪೂರೈಸಿ ಮಿತ ನೀರನ್ನ.

ಜಗಳ ಸರಿಯುತ್ತಿದೆ ದೂರು ದೂರು. ತಪ್ಪದೆ ಸಂರಕ್ಷಿಸಿ ಮಳೆ ನೀರು, ತಪ್ಪದೆ ಸಂರಕ್ಷಿಸಿ ಮಳೆ ನೀರು, ತಪ್ಪದೆ ಸಂರಕ್ಷಿಸಿ ಮಳೆ ನೀರು, ತಪ್ಪದೆ ಸಂರಕ್ಷಿಸಿ ಮಳೆ ನೀರು. ಮೋಡಗಳ ಮೋಡಿಯಿಂದ ಭುವಿಯಾಡಿಯಿಂದ ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-0-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದಿನ್ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-0-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಚೊಂಪೆ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಡೆಯಿಂದ ಬಾನುಲಿ ರೈತ ದಿನಾಚರಣೆಯ ಪ್ರಯುಕ್ತ ನಾಳೆ ಬೆಳಿಗ್ಗೆ 11:00 ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಜಿಲ್ಲೆನ 5 ಜನ ಸಾಧಕ ರೈತರನ್ನ ಸನ್ಮಾನ ಮಾಡುವ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಪಾಲೂರಿನ ಸೂದನ ಪಿ ಲೋಕೇಶ್, ಮರಗೋಡಿನ ಪ್ರೇಮ ಗಣೇಶ್, ಸುಂಟಿಕೊಪ್ಪ ಹತ್ತಿರದ ಪನ್ಯದ ನಡಿಕೇರಿಯಂಡ ಬೋಸ್ ಮಂದಣ್ಣ, ಶನಿವಾರ ಸಂತೆ ಹತ್ತಿರದ ಹಂಡ್ಲಿನ ಹೆಚ್ ವಿ ಪ್ರದೀಪ್ ಕುಮಾರ್, ಹಂಗೆ ಮೂರ್ನಾಡ್ನ ಬಡುವಂಡ ಬೆಳ್ಳೆಪ್ಪ ಮುತ್ತಪ್ಪ ಇವರನ್ನ ಸನ್ಮಾನ ಮಾಡಿವೆತ್ತ ಕಾರ್ಯಕ್ರಮದ ಮುಖ್ಯಸ್ಥ ವಿಜಯ ಅಂಗಡಿಯವರು ತಿಳಿಸಿದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿಯವರ ಕಡೆಯಿಂದ 2022-23 ಸಾಲಿನ ಬೇರೆ ಬೇರೆ ಕೋರ್ಸ್ಗಳಿಗೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ ತಾರೀಕು 27 ಮುಟ ಅವಕಾಶ ಉಂಟು. ಜಾಸ್ತಿ ಮಾಹಿತಿ ಬೇಕರೆ ವಿದ್ಯಾನಿಲಯದ ಮಡಿಕೇರಿ ಪ್ರಾದೇಶಿಕ ಕಚೇರಿ, ಸರ್ಕಾರಿ ಪ್ರಾಥಮಿಕ ಹೈಸ್ಕೂಲ್ನ ಕಟ್ಟಡ, DDPI ಕಚೇರಿ ಅಂಗಳ, ಮಡಿಕೇರಿ, ಇಲ್ಲಿ ಸಂಪರ್ಕ ಮಾಡಿ ಮಾಹಿತಿ ತಕಣಕ್. ಜಿಲ್ಲೆಯಲ್ಲಿ ಇಂದು ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 26 ಜನರಿಗೆ ಪತ್ತೆಯಾಗಿಟ್ಟು. ಮಡಿಕೇರಿ ತಾಲೂಕಲ್ಲಿ 5, ಸೋಮವಾರಪೇಟೆ ತಾಲೂಕಲ್ಲಿ 7, ವಿರಾಜಪೇಟೆ ತಾಲೂಕಲ್ಲಿ 10 ಸೇರಿದಂಗೆ ಒಟ್ಟು 26 ಜನರಿಗೆ ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 47,300 ಜನರಿಗೆ ಕಾಯಿಲೆ ಬಂದುಟ್ಟು. ಇದರಲ್ಲಿ 45,891 ಜನ ಕಾಯಿಲೆ ತಾಗಿ ಬಚ್ಚವಾಗಳು, 964 ಸಕ್ರಿಯ ಪ್ರಕರಣಗಾವುಟ್ಟು, 142 ಕಂಟೈನ್ಮೆಂಟ್ ವಲಯಗಾವುಟ್ಟು. ಇಂದಿನವರೆಗೆ 445 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 6.74 ಆಗುತ್ತೂತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಮಾಹಿತಿ ಕೊಟ್ಟಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕೊಡವ ಭಕ್ತಿ ಪ್ರಧಾನದ ಹಾಡುಗಳ ಸಿಡಿನ ಹೊರಗೆ ತಾಕೆ ತೀರ್ಮಾನ ಮಾಡಿಳು. ಅರ್ಥಪೂರ್ಣಾದ 3-4 ಚರಣಗಳಿಗೆ ಮೀರದಂತ ಕೊಡವ ಭಾಷೆಯಲ್ಲಿ ಬರೆದ ಭಕ್ತಿಗೀತೆಗಳನ್ನ ಕುಸಿರವು ಇದೇ ತಿಂಗಳ ತಾರೀಕು 25 ಅಕಾಡೆಮಿನ ಕಚೇರಿಗೆ ಕಳಿಸಿಕೊಡಕ್ಕೂತ ಅಕಾಡೆಮಿನ ಅಧ್ಯಕ್ಷೆ ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯವು ತಿಳಿಸಿಳು. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಸಭಾ ಮಾಡಲಿ. ಇದೇ ತಿಂಗಳ ತಾರೀಕು 18 ಮಧ್ಯಾಹ್ನ 3:30 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಮತ್ತು ಅದೇ ದಿನ ಸಾಯಂಕಾಲ 4:00 ಕೊಡಗು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಕಡೆಯಿಂದ 2021 ಸಾಲಿನ ಗೌರವ ಪ್ರಶಸ್ತಿ ಮತ್ತು ಪುಸ್ತಕ ಇನಾಮ್ ಯೋಜನೆಗೆ ಅರ್ಜಿ ಕರೆದಳು. ಅರ್ಜಿ ಹಾಕಿಗೆ ಇದೇ ತಿಂಗಳ ತಾರೀಕು 28 ಆಖೀರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಅಕಾಡೆಮಿನ ಕಚೇರಿಯಿಂದ ಕೇಳಿ ತಿಳ್ಕೊಳಕ್ಕೆ. ಮಡಿಕೇರಿ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ರಾಜಾ ಸೀಟ್ ಫೀಡರ್ ಹಂಗೆ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ತಿರ ತಡೆಗೋಡೆ ಕೆಲಸ ಮತ್ತು ರಿಪೇರಿ ಕೆಲಸ ಇರದರಿಂದ ನಾಳೆ ಬೆಳಿಗ್ಗೆ 10 ಸಾಯಂಕಾಲ 5 ಮುಟ ಮಂಗಳೂರು ರಸ್ತೆ ಜಿಲ್ಲಾಧಿಕಾರಿಗಳ ಕಚೇರಿ, ರೇಸ್ ಕೋರ್ಸ್ ರಸ್ತೆ, ಇಂದಿರಾನಗರ, ಚಾಮುಂಡೇಶ್ವರಿ ನಗರ, ರಾಜಾ ಸೀಟ್ ಸೇರಿದಂಗೆ ಮಡಿಕೇರಿ ಪೇಟಿನ ಸುತ್ತಮುತ್ತ ಕರೆಂಟ್ ಇರದಲೆತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಡೋ. ಮಡಿಕೇರಿ ರೈತ ಸಂಪರ್ಕ ಕೇಂದ್ರದಲ್ಲಿ 50% ಸಹಾಯದಂದಡಿಲಿ ತರಕಾರಿ ಬೆಳೆಗಳಿಗೆ ಬೇಕಾಗುವ ಮದ್ದನ್ನು ಕೊಟ್ಟವೆ. ಅವಶ್ಯ ಇರುವ ರೈತರು ಇದರ ಪ್ರಯೋಜನ ಪಡ್ಕೊಳ್ಳಕ್ಕೂ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿಡೋ. ಪರಿಶಿಷ್ಟ ಪಂಗಡದ ಆದಿವಾಸಿ ಕುಟುಂಬಗಳ ಬೇರೆ ಬೇರೆ ತರಹದ ಬೇಡಿಕೆ ತಾಪತ್ರೆಗಳ ಕುರಿತು ಜಿಲ್ಲೆನ ಪರಿಶಿಷ್ಟ ಪಂಗಡದ ಬೇರೆ ಬೇರೆ ಸಂಘಟನೆಗಳ ಮುಖಂಡರೊಟ್ಟಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಮಾಲೋಚನಾ ಸಭೆ ನಡೆದಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ ಗ್ರಾಮ ಪಂಚಾಯಿತಿಯಲ್ಲಿ ವಸತಿ ಹಂಗೆ ನಿವೇಶನ ರೈತರ ಪಟ್ಟಿ ಉಟ್ಟು ಅದಕ್ಕೆ ಕ್ರಮ ತಗೊಂಡವೆ. ಇಸ್ಕೂಲು ಅಂಗನವಾಡಿಗೆ ಸುರುಣ ಆದ್ಯತೆ ಕೊಟ್ಟವೆ. ಬಾಕಿ ಇರುವಂಗೆ ನಿವೇಶನ ರೈತರಿಗೆ ನಿವೇಶನ ಕೊಟ್ಟವೆ. ಬಸವ, ಅಂಬೇಡ್ಕರ್, ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಡಿಲಿ ಮನೆ ಕಟ್ಟಿಕೊಟ್ಟವೆ. 94C ನಡಿಲಿ ಮಾರ್ಚ್ ಆಖೀರಿನೊಳಗೆ ಅರ್ಜಿ ಹಾಕಿಕೆ ಅವಕಾಶ ಉಟ್ಟು ಅರ್ಹರು ಇದನ್ನು ಬಳಸಿಕೊಳ್ಳೋಕು. ಹಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಕಾನೂನು ಸೇವೆನ ಪಡ್ಕೊಳಕ್ಕೆ ಜಿಲ್ಲೆನ 78 ಕಡೆಗಳಲ್ಲಿ ಗ್ರಾಮ ಒನ್ ಕೇಂದ್ರನ ಶುರು ಮಾಡಿಳು. ಸರಿಯಾದ ಪ್ರಮಾಣ ಪತ್ರಗಳ ತಗಣಿಕೆ ಮುಂದೆ ಬಾಕುತ್ತ ಹೇಳ್ದು. ಸಭೆಯಲ್ಲಿ ಮುಖ್ಯಪಟ್ಟವು ಹಾಜರಿದ್ದು. ಐಶ್ವರ್ಯ ಚಾರಿಟೇಬಲ್ ಟ್ರಸ್ಟ್ ಹಂಗೆ ಬಾಳಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಡೆಯಿಂದ ಜಿಲ್ಲಾ ರಕ್ತ ನಿಧಿ ಕೇಂದ್ರದ ಕೂಡು ಕೂಟಲಿ ಇದೇ ತಿಂಗಳ ತಾರೀಕು 16 ಬಾಳಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700001242 8700014242. ಇದೊಂದು ಪ್ರಕಟಣೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯು ಕೊಡವ ಭಕ್ತಿ ಪ್ರಧಾನವಾದ ಹಾಡುಗಳ ಸಿಡಿಯೊಂದನ್ನು ಹೊರತರಲು ಉದ್ದೇಶಿಸಿದೆ. ಲಯಬದ್ಧವಾದ 3-4 ಚರಣಗಳಿಗೆ ಮೀರದಂತೆ ಕೊಡವ ಭಾಷೆಯಲ್ಲಿ ಬರೆದ ಭಕ್ತಿಗೀತೆಗಳನ್ನು ಕಳುಹಿಸಿಕೊಡಬಹುದು. ಅಕಾಡೆಮಿಯು ಆಯ್ದ ಗೀತೆಗಳ ರಾಗ ಸಂಯೋಜಿಸಿ ಧ್ವನಿಮುದ್ರಿಸಿ ಹೊರತರಲಿದೆ. ಭಕ್ತಿಗೀತೆಗಳನ್ನು ಬರೆದು ಕಳುಹಿಸುವವರು ಅಕಾಡೆಮಿಯ ಇಮೇಲ್ kodava.academy@gmail.com ಅಥವಾ ಅಂಚೆ ಮುಖಾಂತರ ಅಥವಾ ಖುದ್ದಾಗಿ ಕಚೇರಿಗೆ ಬಂದು ಇದೇ ತಿಂಗಳ 25 ಒಳಗಾಗಿ ತಲುಪಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ 0827222279074 ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಸಾಹಿತ್ಯ ಅಕಾಡೆಮಿಯ ಪ್ರಕಟಣೆ ತಿಳಿಸಿದೆ. ಕೇಳುಗರೆ, ಪ್ರತಿ ಭಾನುವಾರ ಬೆಳಗ್ಗೆ 7:15 ಕಥಾಲಹರಿ ಕಥೆಯ ಓದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕಾಕೆಮಾನಿ ಅವರ ಬೇಟೆ ನೆನಪು ಮತ್ತು ಬಿಲ್ಲು ಬಾಣ ಅನುಭವ ದಾಖಲೆಯ ಪುಸ್ತಕಗಳ ಓದನ್ನು ಕೇಳಲಿದ್ದೀರಿ. ಕಥಾಲಹರಿ ಪುಸ್ತಕಗಳ ಬಾನುಲಿ ಓದು ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:15 ಮರುಪ್ರಸಾರ ಮಂಗಳವಾರ ಸಂಜೆ 5:30 ಸೇವಾ ಮಾಹಿತಿ. ಪೊನ್ನಂಪೇಟೆ ಕಿರಗೂರು ಗ್ರಾಮತ್ತು ವಾಸಂಜ ಚಾರಿಮಂಡ ಪಾವತಿ ಅಪ್ಪಯ್ಯ ಐಂಗಡಪೊಣ್ಣು ಗಂಗಮ್ಮ ಇಂದು ಮರಣಪಟ್ಟಿತು. 91 ಬಯತ್ರ ಚಾರಿಮಂಡ ಗಂಗಮ್ಮ ಐಂಗಡ ತಾಮನೆ ಕೊಟ್ಟೋಳಿ ಚಂಗಚಂಡ ಆಖರಿ ಕಾರ್ಯ ನಾಳೆ ಮಜ್ಜಣ 2 ಮೃತರ ಸ್ವಗೃಹತ್ ನಡ್ಪ. ಚೆನ್ನೈಲು ವಾಸಂಜ ಬಿದ್ದಂಡ ಗಪ್ಪು ಗಣಪತಿ ಐಂಗಡ ಮೋವ ನೇತ್ರ ಕೃಷ್ಣ ಐಂಗ ಇಂದು ಮರಣಪಟ್ಟಿತು. 46 ಬಯತ್ರ ನೇತ್ರ ಕೃಷ್ಣ ಐಂಗಡ ಆಖರಿ ಕಾರ್ಯ ನಾಳೆ ಮಜ್ಜಣ ಬೆಂಗಳೂರು ಹೆಬ್ಬಾಳ್ ಕ್ರಿಮಿಟೋರಿಯಂ ನಡ್ಪ. ಮಕ್ಕಂದೂರು ನಿವಾಸಿ ಅಣ್ಣಚ್ಚಿರ ದಿವಂಗತ ಅಪ್ಪಣ್ಣನವರ ಪತ್ನಿ ಚಿಣ್ಣಮ್ಮ ಇಂದು ನಿಧನರಾಗಿದ್ದು 87 ವರ್ಷ ಪ್ರಾಯದ ಅಣ್ಣಚ್ಚಿರ ಚಿಣ್ಣಮ್ಮ ಅವರ ತವರು ಮನೆ ಪಾಂಡನ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 3 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಉದಯನುಳ್ಳ ಕಾಳಿಮಂಡ ಮಮತಾಜಿನ ಮಡಿಕೇರಿ ಆಕಾಶವಾಣಿರ ಆದನೆಲ್ ನಾಳೆ ಬಾನುಲಿ ರೈತ ದಿನಾಚರಣರ ಮಾರಿಪತ್ ನಾಳೆ ಪೊಲಾಕ 11:00 ಜಿಲ್ಲೆರ 5 ಸಾಧಕ ರೈತಗಳ ಸನ್ಮಾನ ಮಾಡುವ ಕಾರ್ಯಕ್ರಮತನ ಏರ್ಪಾಡು ಮಾಡಿತು. ಪಾಲೂರುರ ಸೂದನ ಬಿ ಲೋಕೇಶ್, ಮರಗೋಡ್ರ ಪ್ರೇಮಾ ಗಣೇಶ್, ಸುಂಟಿಕೊಪ್ಪ ಪನ್ಯೇತರ ನಡಿಕೇರಿಯಂಡ ಬೋಸ್ ಮಂದಣ್ಣ, ಶನಿವಾರ ಸಂತೆರ ಹಂಡ್ಲಿರ ಹೆಚ್ ವಿ ಪ್ರದೀಪ್ ಕುಮಾರ್, ಮೂರ್ನಾಡರ ಬಡುವಂಡ ಬೆಳ್ಳಿಯಪ್ಪ ಮುತ್ತಪ್ಪ ಇಂಗಳ ಸನ್ಮಾನ ಮಾಡುವುದುಂಡು ಕಾರ್ಯಕ್ರಮತನ ಏರ್ಪಾಡು ಮಾಡಿದ ವಿಜಯ ಅಂಗಡಿ ಅವು ಅರಿಚಿಟ್ಟಿತು. ಪರಿಶಿಷ್ಟ ಪಂಗಡತರ ಆದಿವಾಸಿ ಕುಟುಂಬತರ ತೊಂದರೆ ತಾಪತ್ರಯ ಪಿಂಜ ಫಲತರ ಬೋಡಿಕೆ ಮಾರಿಪತ್ ಜಿಲ್ಲರ ಪರಿಶಿಷ್ಟ ಪಂಗಡತರ ಬೋರೆ ಬೋರೆ ಸಂಘಟನರ ಮುಕ್ರಿಯಡ ಕೂಡ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅಂಗಡ ಕೊರವು ಕಾರಿಕೆಯಲ್ಲಿ ಇಂದು ಸಮಾಲೋಚನಾ ಸಭೆ ನಡೆದತ್ತು. ಪಂಚಾಯತಿಲು ವಸತಿ ಪಿಂಜ ನಿವೇಶನ ಇಲ್ಲತೆಂಗಡ ಪಟ್ಟಿ ಉಂಡು ಆಂಡನಕ್ಕೆ ಸೌಲಭ್ಯ ತನ ಕೊಡಪ್ಪ ಅಂದು ಇವು ಅಣ್ಣಚ್ಚಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಹೆಚ್ಚುವರಿ ಜಿಲ್ಲಾಧಿಕಾರಿ ಕೂಡುನನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಜಿಲ್ಲೆಯಲ್ಲಿ ಇಂದು 26 ಕೋವಿಡ್ 19 ಕಂಡುಬಂದಿತು. ಜಿಲ್ಲೆಯಲ್ಲಿ ಇಕ್ಕಾಕಣಕ್ಕೆ 47,300 ಪ್ರಕರಣ ದಾಖಲಾಯಿತು. ಚಿಕಿತ್ಸೆ ಪಡೆದಿತ್ತು ವಾಸಿಯಾನವು 45,891. ಇಕ್ಕಾಕಣಕ್ಕೆ ಈ ಕಾಯಿಲೆಗೆ ಜೀವ ಕಳೆದಂಡವು 445. ಕಂಟೈನ್ಮೆಂಟ್ ವಲಯ 142. ಪಾಸಿಟಿವಿಟಿ ಪ್ರಮಾಣ 6.44 ಎಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅರಿಚಿಟ್ಟಿತು. ಐಶ್ವರ್ಯ ಚಾರಿಟೇಬಲ್ ಟ್ರಸ್ಟ್ ನಡತಿಯಂಡುಳ್ಳ ಬಾಳಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರತರ ಆದನೆಲ್ಲ ಜಿಲ್ಲಾ ರಕ್ತನಿಧಿ ಘಟಕತರ ಕೂಡುಕೂಟತ್ತು. ಈ ತಿಂಗಳ 16 ಸಾರ್ವಜನಿಕಂಕ ಬಾಳಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರತ್ತು ಚೋರೆದಾನ ಶಿಬಿರ ಏರ್ಪಾಡು ಮಾಡಿತು. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ದಂಡಾರ್ಹತೆ ಇರುವ ದಂಡ 23 ಸಾಲರ ಬೋರೆ ಬೋರೆ ಕೋರ್ಸ್ಗೆ ಅರ್ಜಿ ಹಾಕಿತು. ಅರ್ಜಿ ಇಡೋಕೆ ಈ ತಿಂಗ 27 ಆಕಿರಿ ನಾಳು. ಅವರ ಮಾಹಿತಿಗೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮಡಿಕೇರಿ ಪ್ರಾದೇಶಿಕ ಕಚೇರಿಗೆ ಸಂಪರ್ಕ ಮಾಡಲು. ಮಡಿಕೇರಿ 66/11 kV ವಿದ್ಯುತ್ ಉಪಕೇಂದ್ರದಿಂದ ಪೊರಮೆ ಪೋಪ ರಾಜಾ ಸಿಟ್ ಫೀಡರ್ಲ ತುರ್ತಾಯ್ತು ಕೆಲಸ ಉಳ್ಳಾನುಂಡು. ನಾಳೆ ಪೊಲಾಕ 10 5 ತನಕ ಕರೆಂಟ್ ಇಡಪಾನ ನಿಪ್ಪುಚುಡುವ. ಇಂಡ ಮಾರಿಪತ್ತು ಮಂಗಳೂರು ರಸ್ತೆ ಡಿಸಿ ಕಚೇರಿ ರೇಸ್ ಕೋಸ್ ರಸ್ತೆ ಇಂದಿರಾನಗರ ಚಾಮುಂಡೇಶ್ವರಿ ನಗರ ರಾಜಾ ಸೀಟ್ ಪಿಂಜ ಸುತ್ತಮುತ್ತ ವ್ಯಾಪ್ತಿಲು ಬಪ್ಪ ಜಾಗತಿಲು ಕರೆಂಟ್ ಇಪ್ಪಲ. ಸಾರ್ವಜನಿಕಂಗ ಸಹಕಾರ ತರುಣೊಂದು ಸೆಸ್ಕ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತು. ಅನುದಾನರಹಿತ ಪ್ರೈವೇಟ್ ಸ್ಕೂಲು ಶಿಕ್ಷಣ ಕಾಯ್ದೆ 9(12)(1)(c) ದಂಡಾಯಿರ್ತ 23 ಸಾಲರ ದಾಖಲಾತಿಗೆ ಆನ್ಲೈನ್ ಅರ್ಜಿ ಹಾಕಿತು. ಜಿಲ್ಲರ ಭಾರತೀಯ ವಿದ್ಯಾಭವನ ಗರ್ವಾಲಯ, ಕುಶಾಲ್ ನಗರ ಜ್ಞಾನ ಭಾರತಿ ಹೈಯರಿ ಪ್ರೈಮರಿ ಸ್ಕೂಲ್, ಕಡಂಗ ವಿಜಯ ಹೈಯರ್ ಪ್ರೈಮರಿ ಸ್ಕೂಲ್, ಕಾವೇರಿ ಹೈಯರಿ ಹೈಸ್ಕೂಲ್ ಕುಕ್ಕಲೂರು, ಪಿನ್ನ ತ್ರಿವೇಣಿ ಸ್ಕೂಲ್